ಅಲ್ಲಿ ಟ್ರೈನಿಂಗ್ ಕಡೆ ತಗೊಂಡ್ ಬಂದ್ಮೇಲೆ ನಂಗೆ ಅದ್ರ ಬಗ್ಗೆ ಮತ್ತೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಸಿಕ್ತು. ಅದಕ್ಕೆ ಯಾವ ಏನೇನು ಪ್ರಾಬ್ಲಮ್ ಬರ್ತದೆ, ಕಡೆ ಫೀಡಿಂಗ್ ಹೇಗೆ ಮಾಡಬೇಕು, ಅದಕ್ಕೆ ಯಾವ ಮೆಡಿಸಿನ್ ಹಾಕಬೇಕು ಪ್ರಾಬ್ಲಮ್ಗೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ತಗೊಂಡು ಹಾಗೆ ಕಂಟಿನ್ಯೂ ಮಾಡಿ ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಮಾರ್ಕೆಟ್ ಎಲ್ಲ. ಅದಕ್ಕೆ ಔಷಧ ಹಾಕಬೇಕು ಅವಿ ಒಂದು ಅಂದ್ರೆ ಮತ್ತೀಗ ಔಷಧ ಹಾಕುವ ಅವಶ್ಯಕತೆ ಇಲ್ಲ, ಅದು ಕೋಳಿ ಆಹಾರದಲ್ಲಿ ಬಂದ್ಬಿಡುತ್ತೆ, ಹಿಂಗೆಲ್ಲ ಇದೆ. ಹೌದು, ಅದು ಏನಂದ್ರೆ ಈಗ ಅದು ಸ್ಟಾರ್ಟಿಂಗ್ ಅಲ್ಲ, ಅವಾಗ ಅದಕ್ಕೆ ಐ ಬಿ ಡಿ ಲಸೋಟ ಮಾಡಬೇಕಿತ್ತು ಮತ್ತೆ ಕಣ್ಣಿಗೆಲ್ಲ. ಈಗ ಅದು ಸ್ವಲ್ಪ ಅದು ಸ್ವಲ್ಪ ಈ ಕಡೆ ಚೇಂಜಸ್ ಆಗಿದೆ. ಈಗೆಲ್ಲ ಫೀಡ್ ಎಲ್ಲ ಎಲ್ಲ ಕಡೆ ಬರ್ತಾ ಉಂಟು ಅಲ್ಲಿ ಮೆಡಿಸಿನ್ ಎಲ್ಲ. ಒಂದೀಗ ಏನಪ್ಪ ಫೀಡ್ ಹಾಕ್ರೆ ಸಾಕಾಗ್ತದೆ, ಆದ್ರೆ ಏನಪ್ಪ ಅಂದ್ರೆ ಅದಕ್ಕೀಗ ಲಿವರ್ ಟಾನಿಕ್ ಒಂದು ಹಾಕಬೇಕಾಗುತ್ತೆ. ಅದು ಯಾಕಂದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತೇಳಿ ಒಂದು ಲಿವರ್ ಟಾನಿಕ್ ಒಂದು ಅದಕ್ಕೆ ಬಳಸಬೇಕು. ಮತ್ತೆ ಕೆಲವೊಂದು ಪ್ರಾಬ್ಲಮ್ ಆಯ್ತು ಅದಕ್ಕೆ ಅದರದ್ದು ಒಂದು ಮೆಡಿಸಿನ್ ಇರ್ತವೆ, ಅದನ್ನು ಯೂಸ್ ಮಾಡಲೇಬೇಕು ನಾವು. ಅದು ಔಷಧ ಕೊಡೋದು ನೀರಿನ ಮೂಲಕ ಆಹಾರದ ಮೂಲಕ ಹೇಗೆ? ಕೆಲವೊಂದು ಪ್ರಾಬ್ಲಮ್ಗಳಿಗೆ ಅದಕ್ಕೆ ನೀರಿನ ಮೂಲಕ ನಾವೇನ್ ಮಾಡ್ತಾರೆ, ಒಂದು 500 ಲೀಟರ್ ಒಂದು ಟಾಕಿಲಿ ಅದನ್ನ ಇಂತಿಷ್ಟು ಪ್ರಮಾಣ ಅಂತ ಹಾಕಿ ಅದನ್ನ ಟಾಕಿಲಿ ಅದ್ ಮಿಕ್ಸ್ ಮಾಡಿ ಕಡೆ ಬಿಟ್ಟು ಬಿಡ್ತಾರೆ. ಅದು ಒಂದು ದಿವಸಕ್ಕೆ ಅದೇ ಕಡೆ ಖಾಲಿ ಆದ್ಮೇಲೆ ಕಡೆ ಅದು ನೀರು ಬಿಟ್ಬಿಟ್ಟು ಅವಾಗ ಅದು ಸರಿ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. ಅವಾಗ ಏನೋ ಪ್ರಾಬ್ಲಮ್ ಇದ್ರೆ ಅದು ಒಂದ್ 2 ದಿವಸದಲ್ಲಿ ಆ ಕಡೆ ಕಂಟ್ರೋಲ್ ಬರುತ್ತದೆ. ಈಗ ಮನೆ ಕಟ್ಟುವಾಗ ಎಲ್ಲಿ ಕಾಳಜಿ ಹೆಚ್ಚು ವಹಿಸಬೇಕು? ಮನೆ ಕಟ್ಟುವಾಗ ಅಂದ್ರೆ ಅದು ಜಾಗ ಸಮತಟ್ಟಿರಬೇಕು ಒಂದೇದಾಗಿ, ಎರಡನೇದಾಗಿ ಫುಲ್ ಓಪನ್ ಜಾಗ ಇದ್ರೆ ಕೋಳಿ ಒಳ್ಳೆ ವೇಟ್ ಬರ್ತದೆ. ಈ ಮತ್ತೇನಪ್ಪ ಅಂದ್ರೆ ನಾವು ಜಾಸ್ತಿ ಅಗಲ ಒಂದ್ ಕಡೆ ತಗೋಬಾರ್ದು, ಒಂದು ಮ್ಯಾಕ್ಸಿಮಮ್ ಒಂದು 20 ಫುಟ್ ಅಗಲ ಒಂದ್ ತಗೋಬೇಕು. ಆಮೇಲೆ ಉದ್ದನ ನಮ್ದು ಸಾಮರ್ಥ್ಯ ಪ್ರಕಾರ ಅಲ್ಲಿ ಜಾಗ ಇದ್ ಮೂಲಕ ನಾವು ಎಷ್ಟು ಬೇಕಾದ್ರೆ ಹಾಕೋಬಹುದು ಜಾಗನ. ಆದ್ರೆ ಅಗಲ ಮಾತ್ರ ಒಂದು 20 ಫುಟ್ ಅಷ್ಟು ಅಗಲ ಮಾಡಬಹುದು. ಅದಕ್ಕೆ ಸರಿಯಾಗಿ ಮಾಡನ್ನ ಮಾಡ್ಕೊಂಡು ನಾವೆಲ್ಲ ಏನ್ ಮಾಡಿದಾರೆ ಅಂದ್ರೆ ಈ ಲೋಕಲ್ಸ್ಗೆ ಒಂದು ಕಟ್ಟಿಗೆಯಲ್ಲಿ ಜಂಗಲಿ ಕಟ್ಟಿಗೆನ ಹಾಕೊಂಡು ಸಿಮೆಂಟ್ ಸೀಟ್ ಹಾಕೊಂಡು ನಾವು ಕಮ್ಮಿ ಒಂದ್ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದಾಗಿತ್ತು. ಆಮೇಲೆ ಅದಕ್ಕೆ ಸೈಡಿಗೆ ಮಾತ್ರ 1.5 ಫೀಟ್ ಗೋಡೆ ಹಾಕಿ ಅದ್ರ ಮೂಲಕ ಅದ್ರ ಮೇಲ್ಗಡೆ 6 ಫುಟ್ ಮೆಶ್ ಹಾಕ್ಬೇಕು. ಅದು ಯಾಕಪ್ಪ ಅಂದ್ರೆ ಮೆಶ್ ಹಾಕೋದು, ಯಾವ್ದೇ ಒಂದು ಪ್ರಾಣಿಗಳು ಕಡೆ ಪಕ್ಷಿ ಬರಬಾರ್ದು ಅಂತೇಳಿ ಹಾಗೆ ಮಾಡೋದು. ನೆಕ್ಸ್ಟ್ ಇದು ಶೆಡ್ ಆದ್ಮೇಲೆ ಅದಕ್ಕೊಂದು ಕರೆಂಟ್ ಬೇಕಾಗ್ತದೆ. ಆಮೇಲೆ ಅದಕ್ಕೆ ಫೀಡರ್ ಬೇಕಾಗ್ತದೆ. ಈಗ ಒಂದು 3,000 ಕೋಳಿ ಸಾಕ್ಲಿಕ್ಕೆ ಒಂದು 60 ಫೀಡರ್ ಬೇಕಾಗ್ತದೆ. 30-35 ಡ್ರಿಂಕರ್ ಅಂತ ಬರ್ತದೆ ಅದು ನೀರಿಗೆ, ಅದು ಕಡೆ ಆಟೋಮೆಟಿಕ್ ಡ್ರಿಂಕರ್. ಅದು ಇಷ್ಟು ಇದ್ಕೊಂಡು ಒಂದು ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ಮೂಲ ಬಂಡವಾಳ ಒಂದು ಫಾರ್ಮ್ ಅನ್ನ ಹಾಕ್ಲಿಕ್ಕೆ ಎಷ್ಟು ಬರ್ತದೆ ಖರ್ಚು? ನಾನು ಮೊದಲು ಸ್ಟಾರ್ಟ್ ಮಾಡುವಾಗ 230,000 ರೂಪಾಯಿ ನಾನು ಫಾರ್ಮ್ ಮಾಡಿದ್ದೆ ಅವಾಗ. ಅದು ಟೋಟಲ್ ಸಿಮೆಂಟ್ ಸೀಟು ಎಲ್ಲ ಸೇರಿಸಿ, ಕಟ್ಟಿಗೆ ಡ್ರಿಂಕರ್ ಫೀಡರ್ ಎಲ್ಲ ಸೇರಿ. ಆದ್ರೆ ಈಗೇನಾಗಿದಪ್ಪ, ಈಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದ್ದಕ್ಕೆ ಈಗ 200,000 ಮೇಲೆ ಅಂತಂದ್ರೆ ಈಗ ಒಂದು 3.5-4 ಲಕ್ಷ ಲಕ್ಕೆ ಬೇಕಾಗ್ತದೆ ಈಗ. ಅಂದ್ರೆ ಈಗ ಜಾಸ್ತಿ ತುಟ್ಟಿ ಆಗಿರೋದ್ರಿಂದ. ಹೌದು, ಮತ್ತೇನಪ್ಪ ಅಂದ್ರೆ 4 ಲಕ್ಷ ಹಾಕೊಂಡ್ರೆ ನಾವೇ ಮಾಡ್ಬೇಕು ಅಂತ ಕೆಲಸ, ಎಲ್ಲದನ್ನು ಗುತ್ತಿಗೆ ಮಾಡ್ಕೊಂಡ್ರೆ ಆಗೋದಿಲ್ಲ ಕೊಟ್ಕೊಂಡ್ರೆ. ಈಗ ಕೆಲವು ವರ್ಷ ಕೆಲಸ ನಾವೇ ಮಾಡ್ಕೊಂಡು ಮಾಡ್ಕೊಂಡ್ರೆ ಒಂದು 4 ಲಕ್ಷ ಒಳಗಡೆ ಒಳ್ಳೆ ಒಂದು ಚಂದ ಶೆಡ್ ಅನ್ನ, ಒಳ್ಳೆ ಬಾಳಿಕೆ ಬರುವಂತ ಶೆಡ್ ಅನ್ನು ಮಾಡಬಹುದು. ಅಂದ್ರೆ ಒಂದ್ ಸಾರಿ ಇನ್ವೆಸ್ಟ್ಮೆಂಟ್, ಅದೇ ಇನ್ವೆಸ್ಟ್ಮೆಂಟ್. ಹೌದು, ಅದು ಎಲ್ಲ ಫುಲ್ ಈಗ ಕಬ್ಬಿಣದೇ ಹಾಕ್ತಿದ್ದಾರೆ. ಈಗ ಆ ಕಬ್ಬಿಣದ ಹಾಕಿದ್ರೆ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆದ್ರೆ ಅದು ಒಂದು ಪರ್ಮನೆಂಟ್ ಆಗಿ ಒಂದೇ ಒಂದು 20-30 ವರ್ಷಕ್ಕೇನು ಪ್ರಾಬ್ಲಮ್ ಆಗುದಿಲ್ಲ. ಇಲ್ಲ ಕಡೆ ಜಾಸ್ತಿ ವರ್ಷ ಕಡೆ ಬರ್ಬೋದು ಬಾಳಿಕೆ. ಕಬ್ಬಿಣ ಅಂದ್ರೆ ಅದು ಕಂಬ ಇಲ್ಲ, ಅದು ಸೈಡ್ಗೆ ಅದಕ್ಕೆ ಸಿಮೆಂಟ್ ಅಂದ್ರೆ ಕಡೆ ಕಂಬ ಹಾಕ್ತಾರೆ, ಅದ್ ಮೇಲ್ಗಡೆ ಫುಲ್ ಅದು ಕಡೆ ಕಬ್ಬಿಣದೇ ಬರುತ್ತೆ ಅಷ್ಟು ಚನಲ್ಗಳು. ಹೌದು, ಹಾಗಾಗಿ ಮೂಲ ಬಂಡವಾಳ ಅಷ್ಟು ಹಾಕಿದ್ವಿ. ಪ್ರತಿ ಒಂದು ಮನೆಗೂ 3-4 ಲಕ್ಷ ರೂಪಾಯಿ ಅಂತ ಹೇಳಿದ್ರು ಬೇಕಾಗುತ್ತೆ. 12 ಲಕ್ಷ ಈಗ 4 ಫಾರ್ಮ್ ಅಂತಂದ್ರೆ ಮುಂದೆ ಒಂದು 12 ಲಕ್ಷ ರೂಪಾಯಿ ಲೆಕ್ಕ ಬೇಕಾಗ್ತದೆ. ಮತ್ತೆ ಎತ್ತರ ಇಷ್ಟೇ ಇರಬೇಕು ಅನ್ನೋದಂತ ಏನ್ರಿ ಇರ್ತದೆ? ಕಮ್ಮಿ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ಶಾಖ ಜಾಸ್ತಿ ಆಗಿ ಕೋಳಿ ಸಹಾಯ ಸಂಖ್ಯೆ ಜಾಸ್ತಿ ಇರ್ತದೆ. ಬೇಸಿಗೆಗಾಲದಲ್ಲೆಲ್ಲ ಟೆಂಪರೇಚರ್ ಜಾಸ್ತಿ ಆದಾಗ ಹಾಗಾಕೊಂಡು ಒಂದು ಮಿನಿಮಮ್ ಒಂದು 9-10 ಫುಟ್ ಹೈಟ್ ಮಾಡಿದ್ರೆ ಮಧ್ಯದ ಕೋಳನ್ನ, ಆಮೇಲೆ ಸೈಡ್ ಒಂದು ಮಿನಿಮಮ್ ಒಂದು 7-8 ಫುಟ್ ಮಾಡಿದ್ರೆ ಅವಾಗ ಗಾಳಿ ಒಳ್ಳೆ ಸರಾಗವಾಗಿ ಹರಿತದೆ, ಗಾಳಿ ಏನು ಪ್ರಾಬ್ಲಮ್ ಆಗುದಿಲ್ಲ, ಯಾವುದೇ ರೋಗ ಮತ್ತೆ ಬರೋದಿಲ್ಲ ಕೋಳಿಗೆ, ಸಾಯ ಸಂಖ್ಯೆನು ಮತ್ತೆ ಕಮ್ಮಿ ಇರ್ತದೆ. ಇಲ್ಲಾದ್ರೆ ಬೇಸಿಗೆ ಶೆಕೆ ಬಹಳ ಇದ್ದಾವೆ, ಕೋಳಿ ಸಾಯ ಪ್ರಮಾಣ ಜಾಸ್ತಿ ಇರುತ್ತೆ ಶೆಕೆಯಿಂದ. ಆ ಟೈಮ್ ನಾವ್ ಏನ್ ಮಾಡ್ತಾರೆ ಅಂದ್ರೆ ನೀರನ್ನು ಸ್ಪ್ರೇ ಮಾಡ್ತಾರೆ ಕೋಳಿ ಮೇಲೆ, ಸ್ವಲ್ಪ ಕೋಲ್ಡ್ ಆಗಂಗ್ ಮಾಡ್ತಾರೆ. ಹಾಗೆ ಮಾಡಿದ್ರೆ ಕೋಳಿ ಸಾಯುದಿಲ್ಲ. ಹಾಗಾಗಿ ಮರಿ ಎಷ್ಟು ದಿನ ಮರಿ ತಂದು ಕೊಡ್ತಾರೆ? ಈಗ ಕಂಪ್ನಿಯವರು ಅವ್ರ ಜೋಡಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಈ ಕಂಪ್ನಿಯಲ್ಲಿ. ವಿಎಚ್ಎಲ್ ಮೋನಾರ್ಕ್ ಅಂತೆಲ್ಲ ಉಂಟು, ಅವ್ರೇನ್ ಮಾಡ್ತಾರೆ ಅಂದ್ರೆ ಇವತ್ತು ನಮ್ಗೆ ಮರಿ ಬೇಕು ಅಂದ್ಬಿಟ್ರೆ ಅವರಿಗೆ 1 ವಾರ ಮೊದಲೇ ಆರ್ಡರ್ ಮಾಡ್ಬೇಕು ನಾವು. ಅವ್ರು 1 ದಿವಸದ ಅದನ್ನ ಹ್ಯಾಚಿಂಗ್ ಮಾಡ್ಕೊಂಡು ಮಾರ ದಿವಸ ಇಲ್ಲಿ ಅವರು ಕಳಿಸ್ಬಿಡ್ತಾರೆ.